ಬೆಂಗಳೂರು ಹಾಗೂ ಸುತ್ತಮುತ್ತ ಭಾಗಶಃ ಮೋಡ ಕವಿದ ವಾತಾವರಣ. ಬೆಳಗಿನ ವೇಳೆ ಕೆಲ ಪ್ರದೇಶಗಳಲ್ಲಿ ಮಂಜು ಮುಸುಕಿದ ವಾತಾವರಣ. ಗರಿಷ್ಠ 32, ಕನಿಷ್ಠ 18 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲು ಸಾಧ್ಯತೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕ್ಷಯರೋಗ ಮುಕ್ತ ಭಾರತ ಅಭಿಯಾನ ಯಶಸ್ಸಿಗೆ ಸಾರ್ವಜನಿಕರ ಸಹಕಾರ ಅಗತ್ಯ, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್. ರಾಜ್ಯದ ಸರ್ವಾಂಗೀಣ ಅಭಿವೃದ್ದಿಗೆ ಸರ್ಕಾರ ಬದ್ದ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ಸರ್ಕಾರದಿಂದಲೇ ಕಚ್ಚಾ ರೇಷ್ಮೆ ಖರೀದಿಗೆ ಕ್ರಮ, ಸಚಿವ ಡಾ ನಾರಾಯಣಗೌಡ. ಎಸ್ವೈಎಸ್ವೈ ಯೋಜನೆಯಡಿ 1754 ಗುಂಪುಗಳಿಗೆ ತಲಾ 10,000 ರೂಪಾಯಿ ಆವರ್ತನಿಧಿ ಬಿಡುಗಡೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:51. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ನೆಲ ಜಲ ಅನಲ ನಿಲ ಆಗಸಗಳ ಚೈತನ್ಯವ ಹಿಡಿದು ಸೃಷ್ಟಿ ಚಕ್ರ ಸಾವಯವ ರಹಸ್ಯದ ಮಂತ್ರ ಸಿದ್ಧಿ ಪಡೆದು ಸಮಷ್ಟಿ ಸುಖಕ್ಕೆ ತಾ ಹಂಬಲಿಸುತ ಸಹಜೀವಿಯ ಸಖನಾಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ವೃಷ ಪಶುಗಳ ಶಿಶು ಸರ್ವ ಜನರ ಆರೋಗ್ಯಕ್ಕೆ ಸುದೆಹರಿಸಿ ವಶವಾಗದೆ ಬಳ ಸಂಚಿನ ಹೊಸ ಹೊಸ ತೆನ್ನುವ ವಂಚನೆಗೆ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ. ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ. ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಕೇಳುತ್ತಿರುವಂತಹ ಎಲ್ಲಾ ರೈತ ಬಾಂಧವರಿಗೂ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿಯಲ್ಲಿ ತಾವು ಕೇಳಲಿದ್ದೀರಿ, ವಿವಿಧ ಅಲಂಕಾರಿಕ ಹೂಮಾಲೆಗಳ ತಯಾರಿಕೆಯಲ್ಲಿ ತೊಡಗಿರುವ ದೇವದುರ್ಗದ ಶ್ರೀಮತಿ ಚನ್ನಮ್ಮ ಅವರೊಡನೆ ಸಂದರ್ಶನವನ್ನ, ನಂತರ ಪೇಟೆ ಧಾರಣೆ, ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಹಾಗೂ ಕೃಷಿ ರಂಗದಲ್ಲಿ ಕುಷ್ಟಗಿಯ ಬಸಪ್ಪ, ದ್ಯಾಮಣ್ಣ, ಜೋಗಮ್ಮ, ನಾಗರತ್ನ ಮತ್ತು ಲಿಂಗರಾಜ್ ಅವರಿಂದ ಚೌಡುಕಿ ಪದಗಳು. ಈಗ ಮೊದಲಿಗೆ ಕೇಳೋಣ, ವಿವಿಧ ಅಲಂಕಾರಿಕ ಹೂಮಾಲೆಗಳ ತಯಾರಿಕೆಯಲ್ಲಿ ತೊಡಗಿರುವ ದೇವದುರ್ಗದ ಶ್ರೀಮತಿ ಚನ್ನಮ್ಮ ಅವರೊಡನೆ ಸಂದರ್ಶನವನ್ನ ಸಂದರ್ಶಿಸುವವರು ಡಾಕ್ಟರ್ ವಿಜಿ ಪಾವಲತ್ತಿ. ಮಹಿಳೆಯರು ಹಲವಾರು ಕೆಲಸಗಳಲ್ಲಿ ತೊಡಗಿಕೊಂಡಿದ್ದಾರೆ. ದೇವದುರ್ಗ ತಾಲೂಕಿನಲ್ಲಿ ವಿಶೇಷವಾಗಿ ಮಹಿಳಾ ಸಂಘವನ್ನ ಕಟ್ಕೊಂಡ್ಬಿಟ್ಟು ಸ್ವಸಹಾಯ ಸಂಘವನ್ನ ಮಾಡಿ ಬೇರೆ ಬೇರೆ ಮುತ್ತಿನ ಹಾರಗಳನ್ನ, ಬೇರೆ ಬೇರೆ ವೈವಿಧ್ಯಮಯವಾದಂತಹ ಹಾರಗಳನ್ನ ಮತ್ತು ಮಾಲೆಗಳನ್ನ ತಯಾರಿಸಿ ಮಾಡ್ತಕ್ಕಂತ ಕೆಲಸದಲ್ಲಿ ತೊಡಗಿಕೊಂಡಿದ್ದಾರೆ. ಮುತ್ತಿನ ಹಾರ ಮತ್ತು ಏಲಕ್ಕಿ ಹಾರ ಮತ್ತು ಬೇರೆ ಬೇರೆ ವೈವಿಧ್ಯಮಯದಂತ ಹೂವಿನ ಹಾರಗಳನ್ನ ಮಾಡಿ ಮಾರಾಟ ಮಾಡತಕ್ಕಂತ ವ್ಯವಸ್ಥೆಯಲ್ಲಿ ತೊಡಗಿಕೊಂಡಿದ್ದಾರೆ. ಚೆನ್ನಮ್ಮ ಅವರು ಅವರ ಅನಿಸಿಕೆಯನ್ನ ಹಂಚ್ಕೋತಾ ಇದ್ದಾರೆ. ಹೇಗೆ ನಮ್ಮ ಹೇಗೆ ನಡೆದಿದೆ ಕೆಲಸ ಹೇಳಿ, ನೀವು ಯಾಕೆ ಈ ಒಂದು ಕೆಲಸವನ್ನ ಆಯ್ಕೆ ಮಾಡ್ಕೊಂಡ್ರಿ? ಸರ್, ನಮ್ಗೆ ಅವಾಗ ಸ್ವಲ್ಪ ಕೆಲಸದಲ್ಲಿ ಇಲ್ಲಾರ್ದ ಸ್ವಲ್ಪ ಜಾಸ್ತಿ ಜನ ಇದ್ದೇವಲ್ರಿ ಸರ್. ಅವಾಗ ಸಣ್ಣ ಮಕ್ಕಳು ನಮ್ಮಲ್ಲಿ 16, 17 ವರ್ಷದ ಹುಡುಗರು, ಹೆಣ್ಣು ಹುಡುಗರು ಒಂದ್ 15-16 ಮಂದಿ ಇದ್ರಿ ಸರ್ ಇಲ್ಲಿ. ಅವರೆಲ್ಲ ನಾವು ಚನ್ನಪಟ್ಟಣಕ್ಕೆ ಕಳಿಸಿದ್ದೇವ್ರಿ, ಟ್ರೈನಿಂಗ್ ಕೊಟ್ಟಿವ್ರಿ ಇದ್ರ ಬಗ್ಗೆ, ಎಲ್ಲಾ ರೇಷನ್ ಗೂಡು ಬಗ್ಗೆ ಅಷ್ಟೇ ಅಲ್ಲಿ ಟ್ರೈನಿಂಗ್ ಕೊಟ್ರಿ. 15 ಜನ ಹೋಗಿ ಬಂದ್ರಿ, ಅವರೆಲ್ಲ ಕಲ್ತು ಬಂದು ಇಲ್ಲಿ ಇದ್ರಾಗ ಇಲ್ಲೇ ನಮ್ ದೇವದ್ರದಾಗ ಇದೇ ಗೂಡನೇ ಗೌರ್ಮೆಂಟ್ ಕಲ್ಲಿದ್ದ ಕೊಟ್ಟಿದ್ರಿ ಒಂದಿಷ್ಟು. ಅದು ಮಾಡಕ್ ಹಚ್ಚಿದೇವ್ರಿ ಅವ್ರಿಗೆ. ಅವ್ರ 1 ವರ್ಷ 6 ತಿಂಗಳ ಹಂಗ ಮಾಡಿದ್ರಿ ಕೆಲ್ಸ ಇದು ರೇಷ್ಮೆ ಗೂಡಿಂದು. ಅವು ಏನು ಯಾರು ಚೇಲಾಲಿಲ್ರಿ ಅವೆಲ್ಲ, ಅದು ಮುಚ್ಚಿದ್ರಿ ಅದ್ರ ಅಂದ್ರ ಸಾಕ್ ಮಾಡ್ಬಿಟ್ಟಿವಿ. ಮತ್ತೆ ಜಾಲಾಳೆ ಕಳಿಸಿದೇವ್ರಿ, ಅಲ್ಲಿ ಒಂದ್ 15 ಜನ ಕಳಿಸಿದೇವ್ರಿ ಇಲ್ಲಿ ಟ್ರೈನಿಂಗ್. ಮತ್ತೆ ಈ ದುಡ್ಡಿನ ಓದಿದ್ವಿ, ಒಂದ್ 15,000 ರೂಪಾಯಿ ಅವನೇ ಖರ್ಚು ಮಾಡಿ ಅವ್ರಿಗೆ ಕಳಿಸಿ ಮತ್ತೆ ಇಲ್ಲಿ ಮಾಡ್ದಂಗ ಅಲ್ಲಿ ಜಾಲಾಳೆ ಮಾಡಿಸಿದೇವ್ ಸರ್. ಅವ್ರು ದಿನ ಹಾರ ಮಾಡಿ ಸ್ಟಾಕ್ ಮಾಡಿದ್ರು ಸರ್ ಅವರು. ರೇಷ್ಮೆ ಗೂಡಿನ ಅಂದ್ರೆ ವೇಸ್ಟ್ ರೇಷ್ಮೆ ಗೂಡಿನ ಮಾಲೆಗಳು? ರೇಷ್ಮೆ ಗೂಡಿನ ಮಾಲೆಗಳು ಸರ್. ಅವರು ಅವರು ಒಂದು 2-3 ವರ್ಷ ಚೆನ್ನಾಗಿ ನಡೀತಾರೆ ಸರ್ ಅದು ಕೆಲಸ ಏನು. ಆದ್ರೆ ಅವ್ರು ಸೇಲ್ ಆಗಲಿಲ್ಲರಿ ಸರ್ ಅವು. ನಾವು ಏನ್ ಮಾಡ್ಬೇಕು ಈ ಹಾರಗಳು ಸೇಲ್ ಆಗಲು, ಇಲ್ಲಿ ಯಾರು ತಗೊಳ್ಳೋರು ಅಂತಂದು ನಮ್ಮ ಮನ್ಯಾಗ ತುಂಬಾನೇ ಅವ್ರು ಚಿಂತೆ ಮಾಡ್ಲಾಕತ್ತಿದ್ರು ಅದ್ರ ಬಗ್ಗೆ. ಆದ್ರು ಅವ್ರು ಇಷ್ಟೊಂದು ಸ್ಟಾಕ್ ಇಟ್ಕೊಂಡು ನೀವ್ ಏನ್ ಮಾಡ್ತೀರಿ, ನಾವ್ ಕೆಲ್ಸಕ್ಕೆ ಬ್ಯಾಡ ಬಿಡ್ರಿ ಸೇಲ್ ಏನ್ ಮಾಡಾಮ ಅಂತಿದ್ರಿ ಅವ್ರು. ಆದ್ರೆ ಇವ್ರು ಕೇಳ್ತಿದ್ದಿಲ್ರಿ ಅವಾಗ, ಬರೀ ಸುಮ್ನೆ 10 ರೂಪಾಯಿಗೆ ಒಂದು ಹಾರ ಮಾಡಿ ಇರ್ತಿದ್ರಿ. ಅದೆಷ್ಟು 15 ವರ್ಷದಿಂದ? ಈಗ 20 ವರ್ಷದಿಂದ್ರಿ ಅದು. 20 ವರ್ಷದಿಂದ ಚಾಲು ಆದದ್ದು ಈಗ ಅದು ಹೆಂಗಂದ್ರೆ 28 ವರ್ಷ ನಡೀತದ್ರಿ ಈ ಕೆಲಸ ಮಾಡಕತ್ ನಾವು. ಈ ಸದ್ಯದಲ್ಲಿ ಏನೇನು ಮಾಲೆಗಳನ್ನ ಮಾಡ್ತೀರಮ್ಮ, ಯಾವ ಮಾಲೆಗಳನ್ನ ಮಾಡ್ತೀರಿ? ಈಗ ರೀ ಯಾಲಕ್ಕಿ ಹಾರ, ಈ ಮುತ್ತಿನ ಹಾರ, ಇವು ರುದ್ರಾಕ್ಷಿ ಹಾರ, ಅವು ಎಲ್ಲ ಬಹಳ ನಮ್ಮನೆಯವ್ರಿ ಸರ್. ಅವು ರೀ ಮೊಬೈಲ್ನಾಗ ಅವನ್ನೆಲ್ಲ ನೋಡಿ ನೋಡಿ ನೋಡಿ ನೋಡಿ ನಾವೆಲ್ಲ ಆಗಿಂದಾಗ ಅವನ್ ತರಿಸಿ ಈಗೆಲ್ಲ ಆನ್ಲೈನ್ ನಾಗ ಎಲ್ಲ ಮಾಡಿ ಚೆನ್ನಾಗಿ ಹೋಗ್ತಾರೆ ಸರ್. ಈಗ ಎಷ್ಟು ಪ್ರತಿನಿತ್ಯ ಎಷ್ಟು ಹಾರ ಮಾಲೆಗಳನ್ನು ಉತ್ಪಾದನೆ ಮಾಡ್ತೀರಿ? ಮಾಡ್ತೀವ್ರಿ ಇವಾಗ ದಿನ ಒಂದ ಒಬ್ಬೊಬ್ರು ಈಗ ಇಲ್ಲಿ ಒಂದು 3 ತಂಡ ಕೆಲಸ ಮಾಡಿಸ್ತೀವ್ರಿ. ಒಂದು ತಂಡದಲ್ಲಿ ಎಷ್ಟು ಮಂದಿ ಇದಾರೆ ಕೆಲಸಗಾರರು? ಒಂದು ತಂಡದಲ್ಲಿ 35 ಜನ ರೀ, ಒಂದ್ ತಂಡದಲ್ಲಿ 40 ಜನ, ಒಂದ್ ತಂಡದಲ್ಲಿ ಒಂದ್ 15 ಜನ. 45 ಮಂದಿಗೆಲ್ಲ ಉದ್ಯೋಗ ಕೊಟ್ಟಿರಿ ನೀವು? ಕೊಟ್ಟಿವ್ರಿ ಸರ್. ಈಗ ಏನು ತುಂಬಾನೇ ಚೆನ್ನಾಗಿ ಐತೆ, ಇನ್ನ ನಮ್ ಕೆಲ್ಸದಾರ ಬೇಕಾಗ್ಯಾರ್ರಿ. ಆದ್ರೆ ಅವ್ರು ನಿಂತ್ರಲ್ರು, ಈಗ ಮೊದಲು ಮಾಡಿದ ಇದ್ದ ಹೇಳಿದ್ನಲ್ರಿ, ನಿಮ್ 30 ಜನ ಇದ್ರಿ, ಅವ್ರು ಎಲ್ಲ ಮದ್ವಿ ಮಾಡ್ಕೊಂಡು ಅವ್ರು ಹೋಗ್ಬಿಟ್ರು. ಹೊಸ ಮಂದಿ ಈಗ ಹಳೆ ಮಂದಿ ಮತ್ತೆ ಸೇರ್ಸ್ಕೊಂಡಿವಲ್ರಿ, ಅವ್ರು ಕೆಲವ್ ಮಂದಿ ನಿಂತಾರ್ರಿ, ಕೆಲವ್ ಮಂದಿ ಹೋಗ್ತಾರ ಬರ್ತಾರ ಮಾಡ್ತಾರ. ಒಟ್ಟು ಮಾಲೆಗಳನ್ನ ಎಷ್ಟು ಮಾಡ್ತೀರಿ ಪ್ರತಿನಿತ್ಯ, ಎಷ್ಟು ಮಾಲೆಗಳಾಗ್ತಾವ ತಯಾರಾಗ್ತಾವೆ? ಅವ್ರಿ 100 ಆತಾವ್ರಿ, 80 ಆತಾವ ಎಲ್ಲಾ ಕಡೆ. ಅಲ್ಲಿ ಒಂದು ಅವ್ ಒಂದ್ ಸ್ವಲ್ಪ ಮಾಡಿದ್ರಾಗ ಅವ್ರಿ ಅದು ಕೆಲ್ಸ, ಅದು ಒಂದು ಅವು 200 ಆತಾವ ಜಲ್ದಿ ಜಲ್ದಿ. ಮುತ್ತಿನ ಹಾರಗಳು ಅಂದ್ರೆ ಸ್ವಲ್ಪ ಈಜಿ ಇರ್ತಾವಲ್ರಿ, ಅವು ಜಾಸ್ತಿ ಆತಾವ. ಸ್ವಲ್ಪ ಪೇವಿಕಲ್ ಹಚ್ಚಿ ಮಾಡೋ ಏನಾದ್ರೆ ಸ್ವಲ್ಪ ಲೇಟ್ ಆತಾವ್ರಿ. ಇವತ್ತು ಹಚ್ಚಿಟ್ರೆ ನಾಳೆ ಮಾಡ್ಬೇಕಲ್ರಿ. ಅವು ಹೇಗೆ ಮತ್ತೆ ಮಾಲೆ ತಯಾರು ಮಾಡೋದ ಆತಿನ್ನ ಮಾರಾಟದ ಹೇಗ್ ಮಾಡ್ತಾ ಇದ್ದೀರಿ? ಮಾರಾಟನು ಚೆನ್ನಾಗ್ ಆಗ್ತದ್ರಿ, ಎಲ್ಲ ಕಡೆ ಪಬ್ಲಿಕ್ ಆಗಿಬಿಟ್ಟದಲ್ರಿ ಸರ್. ಈಗ ಏನ್ ಎಲ್ಲ ಗೊತ್ತಾಗ್ಬಿಟ್ಟದ, ಎಲ್ಲ ಜನ ಬರ್ತಾರ, ಕೊಡಕ್ ಆಗಲ್ರಿ ನಮ್ಗ ಅವ್ರಿಗೆ. ಅಷ್ಟು ಪೂರೈಕೆ ಮಾಡಕ್ ಆಗ್ತಾ ಇಲ್ಲ ನಿಮ್ಗೆ? ನಮ್ಗ್ ಮಾಡಕ್ ಆಗವಲ್ರಿ, ಅಷ್ಟು ಬೇಡಿಕೆ ಬರ್ತದ್ರಿ. ಇವಾಗ ಬೆಂಗಳೂರಿಗೆ ಹೋಗ್ತಾವ್ರಿ, ಇಲ್ಲಿ ಗುಲ್ಬರ್ಗ, ಬಿಜಾಪುರ ಕಡೆ ಎಲ್ಲ ಬಹಳ ದೂರ ದೂರ ಹೋಗ್ತಾವ್ರಿ. ಎಷ್ಟ್ ಸಾಲಿ ಅವ್ರಿಗೆ ಓದಿದಿ ತಾನು ಸರ್? ನಾ ಏನ್ರಿ ಓದಿಲ್ಲ ಬಿಡ್ರಿ ಸರ್. ಓದಿಲ್ಲ ಹೇಳ್ರಿ. ಮಾಲೆ ಮಾಡೋದ್ರ ಬಗ್ಗೆ ತರಬೇತಿ ತಗೊಂಡ್ಬಿಟ್ಟು ಮಾಲೆ ತಯಾರಿಕೆ ಕೆಲಸದಲ್ಲಿ ತೊಡಗಿಕೊಂಡಿರ್ತಿ? ಹೌದ್ರಿ ಸರ್. ಅಲ್ಲಿಂದ ಈಗ 20 ವರ್ಷದಿಂದ ಈ ಒಂದು ಮಾಲೆ ಕೆಲಸ ಮಾಡ್ತಾ ಇದ್ದೀರಿ? 26, 27, 28 ನಡೀತಾವ ನೋಡ್ರಿ ಸರ್ ಮಾಲಕಟ್ಟಿ. ಇದರಿಂದ ಯಾವ ರೀತಿ ತಮ್ದು ಗಳಿಕೆ ಆಯ್ತು, ಯಾವ ರೀತಿ ಉದ್ದಾರ ಆಗಿದ್ರಿ ಆರ್ಥಿಕವಾಗಿ, ಯಾವ ರೀತಿ ತಾವು ಆಗಿವಿ ಸರ್? ಈಗ ಚೆನ್ನಾಗಿ ಆಗಿವಿ ಸರ್. ಅವ್ರು ನಮ್ ಬಳಿ ಕೆಲಸ ಮಾಡೋರನ್ನು ನೋಡ್ರಿ ಸರ್, ಅವ್ರು ಮುದಿ ಮಾಡ್ಕೊಂಡು ಹೋದ್ರಿ. ಅವ್ರ 1 ರೂಪಾಯಿ ಅವ್ರ ಅಪ್ಪ ಅಮ್ಮಗ ಖರ್ಚು ಹಾಕಿಲ್ರಿ ಸರ್. ಅವ್ರು ಎಲ್ಲ ತಾವೇ ಬಂಗಾರ ಮಾಡ್ಕೊಂಡ್ರು, ತಾವೇ ತಾವ್ ರೊಕ್ಕ ಮಾಡ್ಕೊಂಡ್ರು, ಮದ್ವಿ ಮಾಡ್ಕೊಂಡ್ರು. ಅವ್ರು ಹೋದ್ರಿ ಸರ್ ಇಲ್ಲಿ. ನಾವ್ ಅದ್ರನ್ನ ಬಾಳ ಬರ್ತಂದಾಗಲ್ರಿ, ಸಣ್ಣ ಪಗಾರ ನಮ್ದು. ನಮ್ ಮಕ್ಕಳು ಓದ್ಸಿವಿ ಅದ್ರಾಗೆ, ಇವಾಗ ಅವ್ರು ಶಾಣ್ಯಾರಾದ್ರಿ, ಇದ್ರಾಗೆ ತೊಡ್ಕೊಂಡ್ರಿ ಅವ್ರು. ಮಾಲೆ ಕಟ್ಟದಂತ ಉದ್ಯೋಗದಲ್ಲಿ ಎಲ್ಲ ತಾವು ಆರ್ಥಿಕವಾಗಿ ಸಾಕಷ್ಟು ತುಂಬಾನೇ ಚೆನ್ನಾಗಿ ಸರ್. ಅವ್ರು ನಮ್ಗ ಸುಳ್ಳು ಅನ್ಬಾರ್ದು, ಅವ್ರಿಗಿನ ಒಂದ್ ರೀತಿ ಒಳ್ಳೇದಾಗಿದ್ರಿ, ನಮ್ಗು ಒಂದ್ ರೀತಿ ಒಳ್ಳೇದಾಗಿದ್. ಒಬ್ಬ ಹೆಣ್ಮಗಳಿಗೆ ಎಷ್ಟು ಕೊಡ್ತೀರಿ ದಿವಸ ಬಂದಂತ ಮಾಲೆ ಕಟ್ಲಿಕ್ ಬಂದವ್ರಿಗೆ? ಅವ್ರು 200 ರೂಪಾಯಿ ಕೊಡ್ತಾರೆ, 250 ರೂಪಾಯಿ ಕೊಡ್ತಾರ, 300 ರೂಪಾಯಿ ಕೊಡ್ತಾರ. ಜಲ್ದಿ ಬಂದ್ರಂದ್ರ, ಲೇಟ್ ಆಗಿ ಬಂದ್ರಂದ್ರ ಅದು 100, 200, 200 ಹಾಕೊತ್ತಾರ ಅವ್ರು. ನೋಡಮ್ಮ ನೀನು ಸಾಲೆ ಕಲ್ದೆ ಹೋದ್ರು ಒಂದು 100 ಮಂದಿಗೆ ಉದ್ಯೋಗ ಕೊಟ್ಟಿದಿ, 100 ಮಂದಿ ಹೆಣ್ಮಕ್ಳು. ಸದ್ಯ 150 ಜನ ಮಾಡ್ತಾರೆ ಕೆಲಸ. 150 ಮಂದಿ? 150 ಮಂದಿ. ಏನಂತಾರ ಕೆಲಸಗಾರೆಲ್ಲ, ಬಾಳ ಖುಷಿಯಾಗಿರ್ತಾರ? ಖುಷಿಯಾಗಿರ್ತಾರ್ರಿ ಅವ್ರು. ಅವಾಗ 100 ರೂಪಾಯಿ ಕೊಟ್ಟು ಒಂದ್ ಸೀರೆ ಕೊಂಡ್ಕೋಬೇಕಂದ್ರೆ ಲೆಕ್ಕ ಆಗ್ತದ್ರಿ ಅವ್ರು. ಇವಾಗ 1,000-2,000 ರೂಪಾಯಿ ಸೀರೆ ಖರೀದಿ ಮಾಡ್ತಾರೆ ಅವ್ರು. ಎಲ್ಲಿವರೆಗೆ ಹೋಗ್ತಾ ಇದ್ದಾವ ನಿಮ್ಮ ಮಾಲೆಗಳು, ಕಟ್ಟಿದಂತ ಮಾಲೆಗಳು ನಮ್ಮ ದೇಶದಲ್ಲಿ? ನಮ್ ದೇಶದಲ್ಲಿ ಡೇಲಿ ಹೋಗ್ತಾವ್ರಿ, ಈ ಕಡೆ ಬೆಂಗಳೂರಿಗೆ ಹೋಗ್ತಾವ, ಮೈಸೂರಿಗೆ ಹೋಗ್ತಾವ್ರಿ. ಆ ಕಡೆ ಮುಂದೆ ಎಕಡೆ ಹೋಗ್ತಾವ ಗೊತ್ತಿಲ್ಲ. ನಾವು ಕಳ್ಸೋದಂತ ಇಷ್ಟು ಕಳಿಸ್ತೀವ್ರಿ ಆ ಕಡೆ ಎಲ್ಲ. ಈಗ ನಿಮ್ಗೆ ಬೇಡಿಕೆ ಕೊಟ್ಟು ಬಿಡ್ತಾರ ಅವ್ರು ಇಷ್ಟು ಕಳ್ಸ್ರಿ ಅಂತ ಹೇಳಿ? ಹೇಳ್ತಾರೆ. ಅದೇ ಅವ್ರು ಹೇಳ್ದಷ್ಟು ಕೊಡಕ್ ಆಗವಲ್ರಿ. ಇವಾಗ ಹಂಗ ಚಲೋ ಹೋಗ್ತಾರ. ಮಾಲದ ಎಲ್ಲಿಂದ ತರಿಸ್ತೀರಿ? ಎಲ್ಲ ಮುತ್ತುಗಳನ್ನ, ಅಲಕ್ಕಿಗಳನ್ನ, ಮತ್ತು ಇತರ ರುದ್ರಾಕ್ಷಿಗಳನ್ನ ಎಲ್ಲಿಂದ ತರಿಸ್ತಿರ್ತಾವೆಲ್ಲ? ರುದ್ರಾಕ್ಷಿ ಕಾಶಿಲಿದ್ದ ತರಿಸ್ತೀವ್ರಿ. ಇವು ಮುತ್ತುಗಳು ಬೆಂಗಳೂರ್ಲಿದ್ದ ತರಿಸ್ತಾರ್ರಿ. ಬಾಂಬೆಲಿದ್ದ ತರಿಸ್ತಾರ್ರಿ ಕೆಲವೊಂದು. ಇದಕ್ಕೆ ನಿಮಗೆ ಸಪೋರ್ಟ್ ಆಗಿ ಮಾರಾಟ ಮಾಡ್ಲಿಕ್ಕೆ ಸಪೋರ್ಟ್ ಆಗಿ ಮನೆಯಲ್ಲಿ ಯಾರು ಮಾಡ್ತಾರೆ ಎಲ್ಲ ಕೆಲಸ? ಈ ಕೆಲಸ ರೀ ನಮ್ಮ ಯಜಮಾನ್ರು ಮಾಡ್ತಾರೆ, ಅವ್ರ ಒಂದು 2 ವರ್ಷ ರಿಟೈರ್ಡ್ ಆದ್ರು. ಆಮೇಲೆ ನಮ್ ಮಗ ರೀ, ದೊಡ್ಡ ಮಗ, ದೊಡ್ಡ ಮಗ ಬರೀ ಅದಕ್ಕೆ ರೀ ಕೆಲಸ ಮಾಡೋದು. ಅವರು ಅವ್ರಿಗೂ ಮನೆಯಲ್ಲಿ ಎಲ್ಲರಿಗೂ ಬಿಜಿ ಆಗಿರ್ತಾರೆ. ಹ್ಞೂ ರೀ, ನಮ್ ಸಸ್ಟರ್ ಎಲ್ಲರೂ ಮಾಡ್ತೀವ್ರಿ, ನಾವು ಇದೇ ಕೆಲಸನೇ ಮಾಡ್ತೀವಿ ಎಲ್ಲಾರ ಮನೆಯಲ್ಲರು. ಏನು ಸ್ವಸಹಾಯ ಸಂಘನು ಮಾಡ್ಕೊಂಡ್ಬಿಟ್ಟಿರ್ತಾವ ಒಂದು ಸೊಸೈಟಿ ಅದು? ಹ್ಞೂ ರೀ, ಎಲ್ಲಾ ಸೊಸೈಟಿ ಮಾಡಿವ್ರಿ, ಒಂದು ಬ್ಯಾಂಕ್ ತೆಗ್ದಿರಿ, ಬರೀ ಹೆಣ್ಮಕ್ಳ ಸಲುವಾಗಿ ರೀ, ಹೆಣ್ಮಕ್ಳ ಸಲುವಾಗಿ ಬ್ಯಾಂಕ್ ಒಂದು ಸವಾರ್ ಬ್ಯಾಂಕ್ ಅದ ತುಂಬಾ ಚೆನ್ನಾಗಿ ಓಡ್ಲಕತ್ತಿದ್ರಿ. ಅಲ್ಲಿ ಎಲ್ಲ ಡೆಪಾಸಿಟ್ ಮಾಡ್ತಾರೆ ದುಡ್ದಂತ ಹಣವನ್ನ ಹೆಣ್ಮಕ್ಳ? ಹ್ಞೂ ರೀ, ಅಲ್ಲಿ ಡೆಪಾಸಿಟ್ ಮಾಡ್ತಾರ್ರಿ ಮಕ್ಕಳಿಗೆ. ಈಗ ಫೀಸ್ ಕಟ್ಟದ್ ಬಂತ, ಸಾಲಿ ಶುರು ಆಯ್ತಂದ್ರ ಅವ್ರಿಗೆ ಸಾಲ ಕೊಡ್ತಾರ್ರಿ. ಅಲ್ಲಿ ಒಂದ್ 5-6 ಜನ ಕೆಲಸ ಮಾಡ್ತಾರೆ, ಕೆಲಸದಾರ ತಗೊಂಡ್ ಬಿಟ್ಟಿವ್ರಿ ಅಲ್ಲಿ. ಅಲ್ಲಿ ಬ್ಯಾಂಕ್ ಅಲ್ಲಿ ವರ್ಕರ್ಸ್ ಸವಾರ್ದ ಬ್ಯಾಂಕ್ ಮಾಡಿರಿ, ಮಹಿಳಾ ಸವಾರ್ದ ಬ್ಯಾಂಕ್ ಮಾಡಿ ನೋಡಿ ಸರ್. ಅದಕ್ಕೆಲ್ಲ ಮನೆಯವ್ರು ನೋಡ್ಕೋತಾರ? ಮನೆಯವ್ರಿ, ಒಬ್ಬ ಸಚಿ ಶಿವಾಗಿ ಕೆಲಸ ಮಾಡ್ತಾಳ್ರಿ. ಇವ್ರು ನಮ್ಮ ಯಜಮಾನ್ರು, ಮುಖ್ಯವಾಗಿ ಇವ್ರೇ ಬಹಳ ಚೆನ್ನಾಗಿ ನೋಡ್ಕೊತಾರ ಅದನ್ನ. ಆಮೇಲೆ ತಾವು ಇವ್ರು ಎಲ್ಲ ಕೆಲಸದಾರ ಹೆಣ್ಮಕ್ಳನ್ನು ತಗೊಂಡಿವ್ರಿ ಅದ್ರಾಗ ಕೆಲಸ ಮಾಡಕ. ಆಮೇಲೆ ಇಲ್ಲಿ ಮನ್ಯಾಗ ಮಗ ಅವ್ರು ಮಾಡ್ತಾರ್ರಿ, ನಾನು ನೋಡ್ಕೊಂಡು ಹೋಗ್ತೇನ್ರಿ ಇಲ್ಲಿ. ಎಷ್ಟು ಹೊತ್ತು ಎಷ್ಟು ಗಂಟೆ ಕೆಲಸ ನಡೀತದೆ ಮನೆಯಲ್ಲಿ? ಎಲ್ಲ ಬಂದು ಕೆಲಸಗಾರ ಹೆಣ್ಮಕ್ಳು ಇರ್ಬೋದು, ಮಾಲೆ ಕಟ್ಟತಕ್ಕಂಥದ್ದು ಅವ್ರು ಫ್ರೀ ಟೈಮ್ ದಾಗ ಬರ್ಬೋದು ಅಥವಾ ನಿಗದಿ ಮಾಡಿದ್ರೆ ನೀವೇ ಒಂದ್ ವೇಳೆ ಏನಾದ್ರು? ನಾವು 10 ಗಂಟೆಲಿದ್ದ ಬರ್ತಾರ್ರಿ ಅವ್ರು, 5:30-6 ಗಂಟೆಗೆಲ್ಲ ಹೋಗ್ತಾರೆ. ಅಲ್ಲಿ ಮಾಡ್ತಾರೆ, ಅವ್ರ ಕೆಲಸ ಮಾಡ್ತಾರೆ, ಮಾಲೆಯನ್ನ ಕಟ್ತಾರೆ. ಅದ್ರ ಮೇಲೆ ಅವ್ರಿಗೆ ಒಂದು ರೇಟ್ ಅವ್ರ ಕೂಲಿ? ಅವ್ರ ಕೂಲಿ 800 ತನ ದೊಡ್ಡ 100 ಎಳಿ ಮಾಡ್ರಿ, ಎಳಿ ಮೇಲೆ ಲೆಕ್ಕ ಇರ್ತದ್ರಿ ಅದು. ಒಂದ್ ಎಳಿ ಎರಡು ಹಿಂಗೆ ಹಿಂಗ್ ಲೆಕ್ಕ ಇರ್ತದ್ರಿ. ಲೆಕ್ಕದಾಗ ಅವು 1,000 ತನ ಅವ್ರಿ ನಮ್ ಒಂದೊಂದ್ ಆರಕ್ಕ ಅವ್ರ ಕೂಲಿ. 1,000 ರೂಪಾಯಿ ತನ ಅವ್ರಿ. ಈಗ ಒಂದು 8 ರೂಪಾಯಿ ಹಿಡ್ಕೊಂಡ್ರಿ, 2 ಎಳಿದು ಮಾಲೆ 30 ರೂಪಾಯಿ ಅದ್ರಿ, ಅದಕ್ಕೆ ಉಳಿಯೋದೇ ನಮ್ಗೆ 1,000 ರೂಪಾಯಿ ಇರೋದು. ಮೊದ್ಲು ನಮ್ಗೆ ಯಾಕಂದ್ರ ಇವ್ರಿಗೆ ಕೆಲಸ ಕೊಡ್ತೀವಲ್ರ, ಅದೊಂದು ತೃಪ್ತಿ ದೊಡ್ಡದ್ರಿ ನಮ್ಗೆ. ಆಮೇಲೆ 150 ಮಂದಿಗೆ ರೀ, 600 ಮಂದಿ ಸನೇಕ ಇದ್ರಿ. ಈಗ ಸ್ವಲ್ಪ ಮಂದಿ ಮತ್ತೆ ಹೇಳಿದ್ನಲ್ರಿ, ಸ್ವಲ್ಪ ಮಂದಿ ಹೋಯ್ಬಿಟ್ರಲ್ಲ, ಇನ್ನ ಹಂಗೆ ಸೇರ್ಸ್ಕೊತೀವಿ. ಬರ್ತಾರ ಹೋತಾರ ಕೆಲವ್ ಜನ ಮಾಡ್ತಾರ, ಕೆಲವ್ ಜನ ಬಿಡ್ತಾರ. ಹಂಗಾಗಿ ನಡ್ದದ್ರಿ. ಏನ್ ನಮ್ಗೇನು ಕೆಲ್ಸಕ್ಕೆ ಮಂದಿ ಬೇಕ್ರಿ? ಇನ್ನ ಮಂದಿ ಕೊರತೆ ನಿಮ್ಗೆ ಮಾಡ್ಬೇಕನ್ನೋದು ಆಸಕ್ತಿ ಬಾಳ ಇದೆ, ಇನ್ನೂ ಮಾಡ್ಬೇಕು ಉತ್ಪಾದನೆ ಜಾಸ್ತಿ, ಮಾಲೆಗಳನ್ನ ಮಾಡ್ಬೇಕು ಅನ್ನೋದಾದ್ರಿ, ಆಸಕ್ತಿ ಸಾಕಾಗುತ್ತ. ಹಾಗೆ ಬೇಡಿಕೆನೂ ಬರ್ತಾ ಇದೆ. ಹ್ಞೂ ರೀ, ಬೇಡಿಕೆ ಬರ್ತದ್ರಿ, ಅದ್ರ ತಕ್ಕ ಕೇಳ್ತಾರ್ರಿ, ಇನ್ನ ನಮ್ ಕೊಡಕ್ ಆಗಲ್ರಿ ಇವಾಗ. ಹೇಗಿದೆ ಅಮ್ಮ ಲಾಭಾಂಶ, ಹೇಗ್ ಉಳಿತದ ನಿಮಗೆಲ್ಲ ಚೆನ್ನಾಗಿ? ಏನ್ರಿ ಸರ್, 10% ಅಂತ ಹೇಳ್ತಾರೆ ಸರ್, ಈ ಹೋಲ್ಸೇಲ್ ಆಗಿ ಹಾಕ್ಬಿಡ್ತಾರೆ ಸರ್ ಇವ್ರು. ಮಾರ್ಕೊಳ್ಳೋರಿಗೆ ತುಂಬಾ ಚೆನ್ನಾಗಿ ನಡೆದ್ರು ಸರ್ ಅದು. ಇಲ್ಲೇ ಏನ್ರಿ ದೇವದುರ್ಗದಾಗೆ, ಇಲ್ಲೇ ನಮ್ಮ ಅಂಗಡಿ ತಗೊಂಡೋಗಿ ಬೇರೆ ಕಡೆ ಡಬಲ್ ಕೊಡ್ತಾರ್ರಿ ಅವ್ರು. ಡಬಲ್ ರೇಟಿ ಮಾರ್ತಾರೆ ಮಾಡ್ತಾರೆ. ಈ ಜಾಸ್ತಿ ಅವ್ರಿಗೆ ಲಾಭ ಅಂದ್ರ ತಗೊಂಡು ಹೋಗಿ ಮಾರೋರಿಗೆ ಜಾಸ್ತಿ ಲಾಭ ಆಗ್ತದ. ನೀವು ಎಲ್ಲಿ ಕೌಂಟರ್ ತೆಗ್ದಿಲ್ಲ ಮಾರಾಟದ ಒಂದು ಮಳಿಗೆ ಅಂಗಡಿಯನ್ನು ತೆಗ್ದಿಲ್ಲ ನೀವು? ಈ ತೆಗ್ದಿರಿ ಸರ್, ತೆಗ್ದಿವಲ್ರಿ ಸರ್, ಈಗ ಜನ ಗೊತ್ತಾಗಲ್ರಿ ನೇರವಾಗಿ ಇಲ್ಲಿ ಬರಂಗಿಲ್ಲ ಅವ್ರು. ಅಲ್ಲಿ ಅವ್ರು ಕಣ್ಣಿಗೆ ಕಾಣಲ್ಲೆಲ್ಲ ಇಟ್ಬಿಟ್ಟಾರ ಕಡೆ ಎಲ್ಲ ದೂರ ದೂರ. ರೈಚೂರ ಒಂದು 5-6 ಅಂಗಡಿ 7-8 ಅಂಗಡಿ ಅವ್ರು ಒಯ್ತಾರ ಬಿಡ್ರಿ. ಮಾಲಿಯಾಗಿ ಒಯ್ತಾರ್ರಿ, ಈಗ ಸಿರುವಾರದವ್ರು ಒಯ್ತಾರ್ರಿ. ಈಗೆಲ್ಲ ಏನಾಗ್ಬಿಟ್ಟದ್ರಿ, ಒಯ್ದೊಯ್ದು ಇವ್ರು ಹೋಲ್ಸೇಲ್ ಹಾಕ್ಬಿಡ್ತಾರೆ ಇವ್ರಿಗೆ. ಮಾಲೆಯನ್ನ ಈಗ 25 ವರ್ಷದಿಂದ ನಿಮ್ಮ ಮನೆಯಲ್ಲಿನೇ ಎಲ್ಲ ಕೆಲಸಗಾರ ಬರ್ತಾರೆ, ಹೆಣ್ಮಕ್ಳು ಮಾಲೆಯನ್ನ ಅಲ್ಲೇ ಕಟ್ತಾರೆ ಮನೆಯಲ್ಲಿ. ಸ್ವಂತ ನಮ್ಮ ಮನೆಯವ್ರ ಆದಂಗಾಗ್ಬಿಟ್ಟಾರ್ರಿ. ನಮ್ಮನೆಯವ್ರ ಊಟದ ವ್ಯವಸ್ಥೆ ಎಲ್ಲ ಅವ್ರು ಮಾಡ್ತಾರ ಅಥವಾ ನೀವೇ ಎಲ್ಲ ಮಾಡ್ತೀರ ಅವ್ರಿಗೆ? ಇಲ್ಲ ಸರ್, ಅಷ್ಟು ಮಾಡಕ್ ಆಗಲ್ರಿ ಸರ್. 150 ಮಂದಿ ಅಂದ್ರೆ ಕಷ್ಟ ಆಗ್ಬಿಡತ್ತ ದಿವಸ ಅಂದ್ರೆ. ಕಷ್ಟ ಆಗ್ತದ್ರಿ ಸರ್, ಅದನ್ನ ಇಟ್ಕೊಂಡಿಲ್ಲ ನೋಡ್ರಿ ನೀವ್ ಏನಾನ ತಿಳ್ಕೊಳ್ರಿ. ಆದ್ರ ಅವ್ರು ಇಲ್ಲೇ ಮನೆ ಸುತ್ತನೇ ಇರ್ತಾರಲ್ರಿ, ನಾವು ಅವ್ರಿಗೆ ಮನೆ ಸಮೀಪರಾಗಿ ಇಟ್ಬಿಟ್ಟಿವ್ರಿ. ಈ ಒಂದ್ ಕಡೆ ಇಟ್ಟಿವಲ್ರಿ, ಅವ್ರ ಮನೆ ಸುತ್ತನೇ ಬರ್ತಾರ್ರಿ. ಒಂದ್ ಸ್ವಲ್ಪ ದೂರ ಇದ್ರು ಅವ್ರ ಗಂಡದ ಗಾಡಿ ಮೇಲೆ ಕರ್ಕೊಂಬಂದ್ ಬಿಟ್ಟು ಹೋಗ್ತಾರೆ, ಬುತ್ತಿ ತಗೊಂಡ್ ಬಂದ್ಬಿಡ್ತಾರ, ಊಟ ಮಾಡ್ತಾರ. ಹಿಂಗಾಗಿ ಅದ್ರ ದಚ್ಕೊಂಡಿಲ್ಲ ನೋಡ್ರಿ, ನಮ್ಗ ಮನೆ ಮಾಡೋರ್ನು ಇಲ್ಲ. ಯಾವ್ಯಾವ ಒಂದು ಸೈಜಿನ ಮಾಲೆಗಳನ್ನ ಮಾಡ್ತಿರ್ತಾವ? ಎಷ್ಟೆಷ್ಟು ದೊಡ್ಡ ದೊಡ್ಡ ಮಾಲೆಗಳು ಸೈಜ್ ಯಾವ್ಯಾವ ಮಾಡ್ತೀವಿ? ಸೈಜ್ ಏನ್ರಿ ಸರ್, ಎಳಿ ಮೇಲೆಕ್ಕ ಅಂತ ಹೇಳಿ ಸರ್, 5 ಫೂಟ್ ಇರ್ತದ. ಅವ್ರಿ ಯಾ ನಮ್ಮನಿ ಕೇಳ್ತಾರ, ನಮ್ಗೆ ಎಷ್ಟು ಫೂಟಿನ ಲೆಕ್ಕ ಕೇಳ್ತಾರ ಅಷ್ಟು ನಾವ್ ಮಾಡಿ ಕಳಿಸ್ತೀವಿ ಅವ್ರಿಗೆ. ಒಂದ್ 3 ಫೂಟ್ ಇರ್ತದ, 2.5 ಫೂಟ್ ಇರ್ತದ, 5 ಫೂಟ್ ಇರ್ತಾವ, 6 ಫೂಟಿನೂ ಇರ್ತಾವ. ಹೌದು, ಅವ್ರು ಸೈಜ್ ನಮ್ಗೆ ಹೇಳ್ಬಿಡ್ತಾರ ಫೋನ್ಯಾಗ, ಇಷ್ಟು ಇಷ್ಟು ಸೈಜ್ ಮಾಡ್ಬೇಕು, ಹಿಂಗಿರ್ಬೇಕು, ಇಂತ ಬಾಲ್ ಹಾಕ್ಬೇಕು, ಕಳ್ಸಿಬಿಡ್ತಾರ ಮೊಬೈಲ್ ಆಗಿ ಇವಾಗ. ಅವಾಗ ಹೇಳ್ರಿ, ಹೇಳ್ರಿ ಕಳ್ಸೋದೆಲ್ಲ ನೀವು ಹೇಗೆ ಕಳ್ಸೋದು, ಹೇಗೆ ಕಳಿಸ್ತೀರಿ? ಉದಾಹರಣೆ, ಯಾರೋ ಒಬ್ರು ನಿಮಗೆ ರಾಯಚೂರಿಂದ ಫೋನ್ ಮಾಡಿದ್ರು ಅಥವಾ ಬೇರೆ ಒಂದು ಯಾರಿಗಿರಿಂದ ಫೋನ್ ಮಾಡಿದ್ರು, ಅವ್ರಿಗೆ ಕಳ್ಸ್ಬೇಕಲ್ಲ, ಹೇಗ್ ಕಳಿಸ್ತೀರ ಅದನ್ನೆಲ್ಲ? ಯಾಕೆ ಕಳಿಸ್ತೀವಿ ಸರ್, ಅವರು ಹೇಳ್ಬಿಡ್ತಾರ ಇಂತ ಎಳೆ ಹೂ, ಇಂಥ ದಿಂಡಿನ ಹೂ, ಇಷ್ಟು ಆರ ಬೇಕಂತಾರಲ್ರಿ ಸರ್. ಅಂದ್ರೆ ಮಿನಿಮಮ್ ನಿಮ್ಗೆ ಇಂತಿಷ್ಟು ಅಂತ ಹೇಳ್ಬೇಕು ಅವ್ರು, ಮಿನಿಮಮ್ ಹೇಳ್ಬೇಕಾಗತ್ತೆ ಸರ್. ಅಂದ್ರೆ ಒಂದ್ 20-30 ಹಿಂಗ್ ಬೇಕಂದ್ರೆ ಕಳಿಸ್ತೀರಿ ನೀವು? 4-5 ಅಂದ್ರೆ ಕಳ್ಸಕ್ಕಾಗಲ್ಲ. ಕಳಿಸ್ತಾರ ಅವ್ರಿಗೆ ಎಷ್ಟು ಕೇಳ್ತಾರ ಅಷ್ಟು ಕಳಿಸ್ತಾರ, ತಂದು ಕಳಿಸ್ತೀವಿ 20,000 ಕಳಿಸ್ತೀವಿ. ಯಾರು ಯಾರು ಸಹಿತ ಯಾರು ಹೇಳಿದ್ರು ನಮಗ ಒಂದು ಕವರ್ದಾಗ ಹಾಕಿ ಅದನ್ನ ಚಂದ ಪ್ಯಾಕ್ ಮಾಡಿ ಬಸ್ಸಿಗೆ ಇಟ್ಟು ಬರ್ತಾರೆ. ಬಸ್ಸಿನ ಅನುಕೂಲ ಇತ್ತಂದ್ರೆ ಅವ್ರಿಗೆ ಬಸ್ಸಿಗೆ ಇಟ್ಟು ಬರ್ತಾರೆ. ಹಂಗೇನು ಅವ್ರಿಗೆ ಇವ್ರು ಮೈದಾತನ ಮಾಡ್ಕೊಳಂಗಿಲ್ಲ, ನಮಗ ಮೊದ್ಲ ಗಿರಾಕಿ ಬೇಕು ಅಂತ ಮಾಡ್ತಾರ್ರಿ. ಮನ್ಯಾಗ ಮಕ್ಳು ಎಲ್ಲ ಮಂದಿ ಮಕ್ಳು ಈ ಕೆಲಸದಾರನ ಆರ್ರಿ ಗಂಡ ಮಕ್ಳು ಕೆಲಸ ಸಂಪೂರ್ಣ ಇದರಲ್ಲೇ ತೊಡ್ಕೊಂಡಾರ ಮನೆಯವರೆಲ್ಲರೂ. ಇದ್ರಾಗೆ ಸಂಪೂರ್ಣ ಎಲ್ಲರೂ ಇದ್ರಾಗೆ ಕೆಲಸ ಮನೆಯವರಿಗೆ ಉದ್ಯೋಗ ಆಗಿದೆ. ಮತ್ ಜೊತೆಗೆ 150 200 ಉದ್ಯೋಗ ಕೊಟ್ಟಿದ್ದೀರಿ. ಮಾಲೆ ಕಟ್ಟು ಒಂದು ಉದ್ದಿಮೆ ತಮ್ದು ಒಂದು ದೊಡ್ಡ ಉದ್ದಿಮೆಯಾಗಿ ಬೆಳೆದಿದೆ. ಇದೇ ನಮ್ದು ನಮ್ಗೆ ಇದೇ ಕೆಲಸ. ಎದ್ದಾಗ ಅವ್ರು ಬಸ್ಸಿಗೆ ಇಡೋದಿರ್ತಾವ್ರಿ, ಪ್ಯಾಕ್ ಮಾಡಿಟ್ಟಿರ್ತಾರ ರಾತ್ರಿನೇ ರೀ. ಬೆಳಿಗ್ಗೆ ಹೋಗಿ ಬಸ್ಸಿಗೆ ಹಾಕಿ ಬರ್ತಾರ, ಮಗ ಎದ್ದು 7 ಹೇಳ್ತಾನ, 6 ಹೇಳ್ತಾನ, 8 ಇದ್ದು ಕಳಿಸ್ತಾರ. ಅವೆಲ್ಲ ಲೇಟ್ ಆಗಿ 2 3 ಸಾಯಂಕಾಲ ಇದ್ರು ಹೋಗಿ ಇಟ್ಟು ಬರ್ತಾರ್ರಿ. ಅವ್ರಿಗೆ ಫೋನ್ ಮಾಡಿ ಹೇಳ್ಬಿಡ್ತಾರ ಇಂತ ಬಸ್ಸಿಗೆ ಇಟ್ಟಿವಿ ನೋಡಂತ, ಅವ್ರು ಅಲ್ಲಿ ತಕೊಂತಾರ್ರಿ. ನೋಡಮ್ಮ ಚೆನ್ನಮ್ಮ, ನೀನು ಓದ್ದೇ ಇದ್ರು ಇಷ್ಟೆಲ್ಲ ಆಸಕ್ತಿದಾಯಕವಾಗಿ 200 ಉದ್ಯೋಗ ಕೊಟ್ಟು ಮಾಲೆ ಕೆಲಸವನ್ನ ಮಾಡ್ತಾ ಮಹಿಳಾ ಸೌಹಾರ್ದ ಬ್ಯಾಂಕ್ ಅನ್ನ ಕಟ್ಕೊಂಡ್ಬಿಟ್ಟು ಸಾಕಷ್ಟು ಖುಷಿ ಖುಷಿಯಾಗಿದ್ದೀರಿ. ಏನ್ ಹೇಳ್ತೀರಿ ಹೆಣ್ಮಕ್ಳಿಗೆ? 20 ಬಹಳಷ್ಟು ಹೆಣ್ಮಕ್ಳು ವೇಳೆಯನ್ನ ಹಾಳ್ ಮಾಡ್ತಾ ಇರ್ತಾರೆ ಅಂತವ್ರಿಗೆಲ್ಲ. ಹೇಳ್ತೀವಿ ಸರ, ಮಾಡ್ಬೇಕು ನೋಡ್ರಿ ಅಮ್ಮ, ಇದು ಈಗ ಮಾಡ್ಬೇಕಂತ ತಲೆಯಾಗ ಬಂತಂದ್ರಿ ಯಾರಾದ್ರಿ ಸರ್ ಮಾಡ್ಬೇಕನ್ನದ್ ಬಂದ್ರಿ ಎಲ್ಲರೂ ಮಾಡ್ತಾರ ಬಿಡ್ರಿ. ಆಸಕ್ತಿ ಬೇಕ್ರಿ ಅದಕ್ಕ, ಮಾಡ್ಬೇಕು ನಾವ್ ದುಡಿಬೇಕು, ಸುಮ್ನೆ ಕುಂತಿ ಕೆಡಬಾರ್ದಂತನ ಈ ಮಹಿಳೆಯರು ಯಾರಾದ್ರು ಮಾಡ್ತಾರ್ರಿ. ಅವ್ರು ಅವ್ರ ತಲೆಯಾಗ ಮಾಡ್ಬಾರ್ದನ್ನೋದಿತ್ತಂದ್ರೆ ಅವ್ರು ನೀ ಎಷ್ಟ್ ಹೇಳಿದ್ರು ಮಾಡಲ್ರಿ. ಮಾಡೋದಿಲ್ಲ. ಮನೆಯಲ್ಲಿ ಮಕ್ಕಳು ಸ್ವಸ್ಥಂದಿರು ಎಲ್ಲರೂ ಈ ಒಂದು ಮಾಲೆ ಕೆಲಸದಲ್ಲಿ ಎಲ್ಲರೂ ಬಿಜಿ ಆಗಿರ್ತಾರೆ. ನಿಮ್ ಮನೆಯಲ್ಲಿ ಬಿಜಿ ಇಲ್ಲ ಬಿಜಿ ಸರ್, ಹಂಗೆ ಯಾರ ಮತ್ತೆ ಇವ್ರು ಬೇರೆ ಕಡೆ ಬಂದಿದ್ರು, ಇಬ್ರು ಮೂವರು ಒಬ್ರು ಹಿಂಗೆ ಬಂದಿದ್ರಂದ್ರ ಊಟಕ್ಕೆ ಅರೇಂಜ್ ಮಾಡ್ತೇವೆ, ಅವ್ರನ್ನ ಮನೆ ಕರ್ಕೊಂಡು ಹೋಗ್ತೀವಿ ರೀ, ಊಟ ಮಾಡಿಸ್ತೀವಿ. ಫಸ್ಟ್ನೇ ಸಲ ಬಂದಿರ್ತಾರಲ್ಲ, ಏನು ಗೊತ್ತಿರಂಗಲ್ಲ, ಅವ್ರಿಗೆಲ್ಲ ಎಲ್ಲ ತೋರಿಸ್ತೀವಿ ರೀ. ಅವ್ರಿಗೆ ತಿರುಗಾಡಿ ಆ ಮನಿ ಈ ಕಡೆ ಮನಿ ಬ್ಯಾಂಕು ನಮ್ದು ತಳಗೊಂದು ಅಂಗಡಿ ನಾವೆಲ್ಲ ನಮ್ಮ ಮನೆ ಇಟ್ಟಿವ್ರಿ ಸರ್. ಶಾಲು ಮೈಸೂರು ಟೋಪಿಗಳು ಎಲ್ಲ ಗಿಫ್ಟ್ ಸಾಮಾನುಗಳು ಈಗ ಒಂದ್ ಕಡೆ ಬಂದ್ರೆ ಅವ್ರಿಗೆ ಎಲ್ಲ ಸಿಗ್ಬೇಕ್ರಿ. ಅವ್ರಿಗೆ ಹೇಗೆ ನೀವು ತಯಾರಾದಂತ ಮಾಲೆಗಳು ಯಾವಾಗಾದ್ರೂ ಮಾರಾಟ ಆಗದೆ ಉಳಿದಂತದ್ದು ಉದಾಹರಣೆಗಳು ಅದಾವ? ಮಾರಾಟ ಆಗ್ಲಾರ್ದು ಆಗ್ಲಾರ್ದು ಯಾವಿಲ್ಲ ಸರ್, ಎಲ್ಲಾನು ಆಗ್ತಾವ್ರಿ. ಅದೇ ಇವಾಗ ಏನಾಗಿದ್ರ ಅಂದ್ರೆ ಸರ್, ಅವ್ರು ಹೇಳಿದ ಮೇಲೆನೆ ಮಾಡಿ ಕೊಡೋದಾಗ್ಬಿಟ್ಟದ್ರಿ ಇವಾಗ. ಅದೇ ಇಲ್ರಿ ಇವಾಗ ಈಗ ಉಳ್ದಂತ ಅವಾಗಂತ ಅವಾಗ ಉಳಿತಿದ್ದು ಸರ್, ನಾನು 2 ರೂಮ್ ತುಂಬಿರ್ತಿದ್ವಲ್ಲ, ನಾವು ರೂಮ್ ನ್ಯಾಕ್ ಬಂದ್ ನೋಡಿದ್ವಿ. ನಮ್ ಯಜಮಾನ್ರಿಗೆ ಹೇಳ್ತಿದ್ದೆ ರೀ, ಸೂಟಿ ಕೊಟ್ಟು ಬಿಡ್ರಿ ನೀವು 2.5 ಲಕ್ಷ ರೂಪಾಯಿ 3 ಲಕ್ಷ ರೂಪಾಯಿ ಮಾಲ್ ಇಟ್ಕೊಂಡ್ ಕುಂತು ನಾವೇನ್ ಮಾಡೋದು, ಇದು ಹೋಗಿಲ್ಲ ಅಂದ್ರೆ ಏನ್ ಮಾಡ್ತೀವಿ? ನೀವು ಯಾಲಕ್ಕಿ ನಾದಕಲ್ರಿ ಸರ್, ಹುಳ ಇಟ್ಬಿಟ್ಟು ಅಂದ್ರ ನಮ್ಗ್ ಲಾಸ್ ಆಗ್ತದಲ್ರಿ. ಒಂದ್ಸಲ ಹಿಂಗೆ ಮಾಡ್ಯಾರಿ ನಮ್ಮ ಯಜಮಾನ್ರು, ಲಾರಿ ಒಂದೊಂದ್ ಲಾರಿ ತಗೊಂಡ್ ಹೋಗಿ ಬೆಂಗಳೂರಿಗೆ ಯಾಕೆ ಬಂದ್ಬಿಟ್ಟಾರ, ಸುಮ್ನೆ ಗಂಟಿಗೆ ಆದ್ರೆ ಸಾಕು ನಮ್ಗ ಬಂದ್ರ ಸಾಕು ದುಡ್ಡು ಹಾಕಿದ್ರೆ ಸಾಕು. ಈಗ ಈಗ ಅವ್ರಿಗಂತೂ ಕೂಲಿ ಕೊಟ್ಟಿವಿ, ಅವ್ರಿಗೆ ಎಲ್ಲ ಆರಾಮಾರ. ಈಗ ಇದು ನಮ್ಗ್ ಲಾಭ ಬೇಡ, ಗಂಟು ಬಂದ್ರೆ ಸಾಕು, ಗಂಟೆ ಕಡಿಮೆ ಬಂದ್ರೆ ಸಾಕಂತ 2-3 ಸರ್ತಿ ಹೋಗಿ ಬೆಂಗಳೂರಿಗೆ ಯಾಕೆ ಬಂದಾರ ಅಂಗಡಿಗೆ ಹೋಗಿ. ಅವಾಗ್ರಿ ಈಗ ಒಂದು 5 6 ವರ್ಷದಿಂದ ಈಗ ಕಡೆ ಕಡೆ ಅಂತ ಇಲ್ಲ ಬಿಡು. ಈಗ ಏನಾದ್ರೂ ಬದಲಾವಣೆ ಮಾಡ್ಕೋಬೇಕಂತಿದ್ಯಮ್ಮ ಇದ್ರಲ್ಲಿ ಮಾಲೆ ಕಟ್ಟೋದ್ರಲ್ಲಿ? ಏನಾದ್ರೂ ಹೊಸದು ಮಾಹಿತಿ, ಹೊಸ ತಂತ್ರಜ್ಞಾನ, ಹೊಸದ ಏನಾದ್ರು ಮಾಹಿತಿ ನೀವು ಹಾಕೊಂಡ್ಬಿಟ್ಟು ಅದರಲ್ಲಿ ಏನಾದ್ರು ಫಾಸ್ಟ್ ಆಗಿ ಮಾಡುವಂತದ್ದು ಏನಾದ್ರು ಮಾಡ್ತಾ ಇದ್ರಿ ವಿಚಾರ? ಇದೇ ಫಾಸ್ಟ್ ಅನ್ನೇ ಆದ್ರೆ ಸರ್, ಇದ್ರ ಫಾಸ್ಟ್ ಅದ ಸ್ವಲ್ಪ ಸೋನು ಅದ ಎಲ್ಲ ಕೆಲಸ ಇದ್ರ ಎಲ್ಲ ನಮ್ಮನೆ ಆದ್ರೆ ಸರ್, ಎಲ್ಲ ನಮ್ಮನೆ ಬರುತ್ತೆ ಬರ್ತಾರೆ ಸರ್ ಇದ್ರ. ಒಳ್ಳೇದಮ್ಮ ಚೆನ್ನಮ್ಮ, ನಿಮ್ಮ ಒಂದು ಮಾಲೆ ಕಟ್ಟು ಕೆಲಸ ಇನ್ನೂ ಉತ್ತಮ ರೀತಿಯಿಂದ ಬೆಳೆಯಲಿ. ಉದ್ದಿಮೆಯಾಗಿ ಉದ್ದಿಮೆ ರೂಪದಲ್ಲಿ ಈಗ ಬಂದಿದೆ, ಸಾಕಷ್ಟು ಜನರಿಗೆ ಉದ್ಯೋಗನ ಕೊಟ್ಟಿದ್ದೀರಿ, ಸ್ಥಳೀಯವಾಗಿ ಹೆಣ್ಮಕ್ಳಿಗೆ ಒಂದು ಆರ್ಥಿಕ ಸಹಾಯನೂ ಆಗತ್ತೆ ಇದರಿಂದ. ಈಗ ಇನ್ನೊಂದ್ ಸರ್, ಗಂಡ ಮನೆಗೆ ಹೋಗ್ಯಾರಲ್ರಿ ಸರ್ ಹೆಣ್ಮಕ್ಳು, ಅವ್ರು ಅಲ್ಲಿ ಹೋಗಿ ಈಗ ಅವ್ರ ಗಂಡದಾರನ್ ಕೇಳಿ ಈಗ ಅವ್ರಿಗೆ ಇವ್ರು ಮಾಲ್ ಹೋಯ್ತಾರ ಸರ್ ಇಲ್ಲಿದ್ದ ನಮ್ಮಲ್ಲಿ. ಅಲ್ಲಿ ಬೆಂಗಳೂರಲ್ಲಿ ಒಂದಿಬ್ರು ಆರ್ರಿ, ಆಕಿ ಹೋಗಿ ಅಲ್ಲಿ ಕೆಲಸ ಮಾಡಿ ಅಲ್ಲೇ ಸ್ವಲ್ಪ ಸೇಲ್ ಮಾಡ್ತಾಳ್ರಿ, ಹಾಲಾರ್ದು ಇಲ್ಲಿಗೆ ಕಳಿಸ್ತಾಳ. ಇಲ್ಲೊಂದ್ 3-4 ಜನ ಈ ಕಡೆ ಸಿನೂರ್ ಕಡೆ ಒಂದ್ ಹೆಣ್ಮಕ್ಳು ಮಹಿಳೆಯರ್ಗೂ ಹೋಗ್ಯಾರಲ್ಲಿ ಕೊಟ್ಟಿವಲ್ರಿ, ಅವರೆಲ್ಲ ಒಯ್ದೊಯ್ದು ಮಾಡಿ ಬಸ್ಸಿಗೆ ಇರ್ತಾರ ಸರ್ ಅವರು. ಅಲ್ಲಿ ಹೋದ್ರು ತಗೊಂಡ್ ಹೋಗ್ತಾರ್ರಿ, ಮಾಲ್ ಕೊಟ್ಟು ಕಳಿಸ್ತಾರ್ರಿ ಅವ್ರಿಗೆ. ನಾವು ಕಳಿಸ್ತೀರಿ ಅವ್ರಿಗೆ, ಮಾರಾಟ ಮಾಡ್ತಾರ ಅವ್ರಲ್ಲಿ? ಅವ್ರು ಮಾಡಲ್ರಿ ಸರ್, ಕೆಲವೊಬ್ರು ಬೆಂಗಳೂರ ಸೈಡ್ ಇದ್ದವ್ರ ಒಬ್ಬಕ್ ಮಾಡ್ತಾಳ, ಇಲ್ಲಿ ಈ ಕಡೆ ಇದ್ದ ನಮ್ಗೆ ಕಳಿಸ್ತಾರ ಸರ್ ಇಲ್ಲಿಗೆ ಪ್ಯಾಕ್ ಮಾಡಿ. ನಮ್ಗ್ ಕಣ್ ಬಿದ್ದಿರ್ತಾವಲ್ರಿ ನಮ್ಗೆ ಎಷ್ಟು ತಯಾರು ಮಾಡ್ಕೋತಾ ಇದ್ದಾರೆ ಅಲ್ಲಿ ತಯಾರು ಮಾಡ್ತಾರ ಅವ್ರೆ ಮನೆಯಲ್ಲಿ? ಅಲ್ಲಿ ಮನೇಲಿ ತಯಾರು ಮಾಡ್ತಾರೆ ಸರ್ ಅವ್ರು. ಅಲ್ಲಿ ಹೋಗಿ ಮನೇಲಿ ತಯಾರು ಮಾಡಿ ನಿಮ್ಗೆ ಕಳಿಸ್ತಾರೆ, ನೀವು ಮಾರಾಟ ಮಾಡ್ತಾರೆ? ನಾವು ಮಾರಾಟ ಮಾಡ್ತೇವೆ ಸರ್, ಅವ್ರಿಗೆ ಏನ್ ಬೇಕಂತಾರ ಅವೆಲ್ಲ ಮಾಲ್ ಕಟ್ಕೊಳಿಸ್ತೀವಿ. ಇಂತ ಆರ ಬೇಕಮ್ಮ ಇಂಥವ್ ಮಾಡಿಕೊಡ್ರಿ ಅಂತ ನಮ್ಮ ಮಗ ಕಳಿಸ್ತಾರ್ರಿ. ಅವೆಲ್ಲ ನಮ್ಗ 15-8 ಮಾಡಿ ಒಂದು ರಟ್ಟಿನ ಡಬ್ಬಿ ಪ್ಯಾಕ್ ಮಾಡಿ ಕಳಿಸ್ತಾರೆ ಬಸ್ಸಿಗೆ. ನೋಡಮ್ಮ ಅಲ್ಲಿ ಹೋದ್ರು ಗಂಡನ ಮನೆಗೆ ಹೋದ್ರು ಹೆಣ್ಮಕ್ಳು ಅಲ್ಲಿ ಮಾಡಿ ಕಳಿಸ್ತಾ ಇದಾರೆ ನಿಮಗೆ ಮಾಲೆಗಳನ್ನ?

ಎಕರೆಗೆ ಒಂದು ಜೇನು ಪೆಟ್ಟಿಗೆ ಇಡುವುದರಿಂದ ಕಲ್ಲಂಗಡಿ ಇಳುವರಿ ಹೆಚ್ಚಿಸಬಹುದು. ಬಿಸಿಲು ಹೆಚ್ಚಾಗುವುದರಿಂದ ಕಲ್ಲಂಗಡಿ ಹಣ್ಣುಗಳು ಸೀಳುತ್ತವೆ. ಇದನ್ನು ತಡೆಯಲು ಬೋರಾನ್ ಶೇಕಡ 5% ಹಣ್ಣಿನ ಮೇಲೆ ಸಿಂಪಡಿಸಬೇಕು. ಕಲ್ಲಂಗಡಿ ಬೆಳೆಯಲ್ಲಿ ರಸಹೀರುವ ಕೀಟಗಳ ನಿರ್ವಹಣೆಗಾಗಿ ಎಕರೆಗೆ 8-10 ಹಳದಿ ಅಥವಾ ನೀಲಿ ಅಂಟು ಬಲೆಗಳನ್ನು ಹಾಕಬೇಕು. ಕಲ್ಲಂಗಡಿ ಅಥವಾ ಕರ್ಬೂಜ ಬೆಳೆಯಲ್ಲಿ ಬರುವ ಹೆಣ್ಣು ನೊಣದ ಬಾಧೆ ತಡೆಯಲು ಹೆಕ್ಟರ್ಗೆ 15 ಮೋಹಕ ಬಲೆಗಳನ್ನು ಅಳವಡಿಸಬೇಕು. ಇನ್ನು ಕಡಲೆ ಬಿತ್ತನೆಯಲ್ಲಿ ಕಡಲೆಯು ಕಟಾವಿಗೆ ಬಂದಿದ್ದು ತಾಪಮಾನ ಅಧಿಕವಾಗುತ್ತಿರುವುದರಿಂದ ಕಾಯಿ ಉದುರುವುದನ್ನು ತಡೆಯಲು ಬೆಳಗಿನ ಸಮಯದಲ್ಲಿ ಕಟಾವನ್ನು ಮಾಡಬೇಕು. ಇನ್ನು ಶೇಂಗಾ ಬೆಳೆಯಲ್ಲಿ ಬೇಸಿಗೆ ಶೇಂಗಾ ಬೆಳೆಯಲ್ಲಿ ಹೂವಾಡುವ ಹಂತ ಮತ್ತು ಕಾಯಿ ಕಟ್ಟುವ ಹಂತಗಳಲ್ಲಿ ಯಾವುದೇ ಕಾರಣಕ್ಕೂ ಮಣ್ಣಿನ ತೇವಾಂಶ ಕಡಿಮೆಯಾಗದಂತೆ ನೋಡಿಕೊಳ್ಳಬೇಕು. ಮಣ್ಣು ಮತ್ತು ಹವಾಮಾನಕ್ಕನುಗುಣವಾಗಿ 10-12 ದಿನಗಳಿಗೊಮ್ಮೆ ನೀರನ್ನು ಹಾಯಿಸಬೇಕು. ಇನ್ನು ತೊಗರಿ ಬೆಳೆ ರಾಶಿಯಾದ ನಂತರ ಆ ಭೂಮಿಯನ್ನ ಮಾಗಿ ಉಳುಮೆ ಮಾಡಬೇಕು. ಇದರಿಂದಾಗಿ ಭೂಮಿಯಲ್ಲಿ ಕೋಶಾವಸ್ಥೆಯಲ್ಲಿರುವ ಕೀಟಗಳನ್ನು ನಿರ್ಮೂಲನೆ ಮಾಡಬಹುದು. ಹಿಂಗಾರಿ ಜೋಳದ ಕಟಾವಿನ ಹಂತದಲ್ಲಿದ್ದು ಹವಾಮಾನ ಮುನ್ಸೂಚನೆ ಅನುಗುಣವಾಗಿ ಆದ್ಯತೆ ಮೇರೆಗೆ ಕಟಾವನ್ನು ಮಾಡಬೇಕು. ಇನ್ನು ಸೂರ್ಯಕಾಂತಿಯಲ್ಲಿ ಅಲ್ಟರ್ನೇರಿಯ ಅಂಗಮಾರಿ ರೋಗದ ಹತೋಟಿಗಾಗಿ 2 ಗ್ರಾಂ ಮ್ಯಾಂಕೋಚೆಬ್ ಅಥವಾ 1 ಮಿಲಿಲೀಟರ್ ಹೆಕ್ಸಾಕೊನೊಜಲ್ ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಸೂರ್ಯಕಾಂತಿಯಲ್ಲಿ ಬೂದು ರೋಗ ಹತೋಟಿಗೆ 1 ml ಡೈಫಾನ್ಕೊನೊಜಲ್ 25 EC ಅಥವಾ 0.5 ಗ್ರಾಂ ಮೈಕ್ಲೋಬ್ಯೂಟನಿಲ್ 10 WPN ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಇನ್ನು ಭತ್ತದಲ್ಲಿ ಕಾಂಡ ಕೊರೆಯುವ ಹುಳ ನಿಯಂತ್ರಣಕ್ಕಾಗಿ 2 ಮಿಲಿಲೀಟರ್ ಕ್ಲೋರೋಫ್ಯಾರಿಫಾಸ್ 20 EC ಅಥವಾ 2 ಮಿಲಿಲೀಟರ್ ಪ್ರೊಫನಫಾಸ್ 50 EC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಭತ್ತದಲ್ಲಿ ದುಂಡಾಣು ಅಂಗಮಾರಿ ರೋಗ ಹತೋಟಿ ಮಾಡಲು 0.6 ಗ್ರಾಂ ಸ್ಟೆಪ್ಟೊಮೈಸಿಮಿನ್ ಸಲ್ಫೇಟ್ ಮತ್ತು 3 ಗ್ರಾಂ COC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಇನ್ನು ಮೆಣಸಿನಕಾಯಿ ಬೆಳೆಯುವ ಬಹುತೇಕ ಕಟಾವಿನ ಹಂತದಲ್ಲಿರುವುದರಿಂದ ಆದಷ್ಟು ಬೇಗನೆ ಕಟಾವು ಮಾಡಿ ಬಿಸಿಲಿನಲ್ಲಿ ಒಣಗಿಸಬೇಕು. ಇನ್ನು ಮಾವಿನ ಬೆಳೆಯಲ್ಲಿ ನೀರಿನ ಅನುಕೂಲತೆ ಇದ್ದಲ್ಲಿ ಮಾವಿನ ಬೆಳೆಯಲ್ಲಿ ಕಾಯಿ ಕಟ್ಟುವ ಹಂತದಿಂದ ಮಾಗುವ ಹಂತದವರೆಗೆ ಪ್ರತಿ 15-20 ದಿನಗಳಿಗೊಮ್ಮೆ ನೀರುಣಿಸಬೇಕು. ಇನ್ನು ಕೋಳಿ ಸಾಕಾಣಿಕೆಯಲ್ಲಿ ಬೇಸಿಗೆ ಆರಂಭಗೊಳ್ಳುತ್ತಿರುವ ಆ ದಿನಗಳಲ್ಲಿ ಶುದ್ದವಾದ ನೀರು ಸದಾಕಾಲ ಕೋಳಿಗಳಿಗೆ ಕುಡಿಯಲು ಲಭ್ಯವಾಗುವಂತೆ ನೋಡಿಕೊಳ್ಳಬೇಕು. ಕೋಳಿ ಮನೆಯನ್ನ ತಂಪಾಗಿಡುವ ನಿರ್ವಹಣಾ ಕ್ರಮಗಳನ್ನು ಕೈಗೊಳ್ಳಬೇಕು. ಕೋಳಿಯ ಕೊಠಡಿಯ ಉಷ್ಣಾಂಶವನ್ನು ಯಥಾಸ್ಥಿತಿಯಲ್ಲಿ ಕಾಪಾಡಬೇಕು. ಬೇಸಿಗೆ ದಿನಗಳು ಆರಂಭಗೊಂಡಿದ್ದು ಜಾನುವಾರುಗಳಿಗೆ 500 ಹಸುಗಳಿಗೆ ಶುದ್ದ ನೀರು ಸದಾ ಲಭ್ಯವಿರುವಂತೆ ಎಚ್ಚರ ವಹಿಸಬೇಕು. ಇದರಿಂದ ಹಾಲಿನ ಇಳುವರಿ ಮತ್ತು ಗುಣಮಟ್ಟವನ್ನು ಕಾಯ್ದುಕೊಳ್ಳಲು ಸಾಧ್ಯ. ಬಿಸಿಲಿನ ಬೇಗೆಯಿಂದ ತಪ್ಪಿಸಿಕೊಳ್ಳಲು ಪ್ರಾಣಿಗಳ ಮೇಲ್ಛಾವಣಿಯಲ್ಲಿನ ಹುಲ್ಲನ್ನು ಹೊದಿಕೆಯಿಂದ ಮುಚ್ಚಬೇಕು ಮತ್ತು ಬಿಳಿ ಬಣ್ಣವನ್ನು ಬಳಿಯಬೇಕು. ಇದರಿಂದ ಪ್ರಾಣಿಗಳಿಗೆ ತಂಪಾದ ವಾತಾವರಣ ಸಿಗುತ್ತದೆ. ಇದುವರೆಗೆ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದಿರಿ. अगर कोई बहुत बड़ी आपदा आ गई और फसल बर्बाद हो गई तो उसको भी बीमा देने की योजना हमने बनाई. आवरी सुत्तिदे समृद्धि प्रति मने मने हागू हळ्ळिगळल्ली आदरू रैतरु सुरक्षित खुशिया प्रति रहदारियल्ली फसल बीमा योजनेय 7 वर्षगळ सफलतेयल्ली ಸರ್ಕಾರ ನನ್ನ ಬೆಂಬಲದಲ್ಲಿ ನನ್ನ ಪಾಲಿಸಿ ನನ್ನ ಕೈಯಲ್ಲಿ. ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯಡಿಯಲ್ಲಿ ನನ್ನ ಪಾಲಿಸಿ ನನ್ನ ಕೈಯಲ್ಲಿ ಮಹಾ ಅಭಿಯಾನ 15 ಫೆಬ್ರವರಿಯಿಂದ 31 ಮಾರ್ಚ್ 2023 ರೈತರ ಬೆಳೆ ವಿಮೆ ಪಾಲಿಸಿ ಅವರ ಮನೆ ಬಾಗಿಲಿಗೆ ತಲುಪುವುದು. ಯೋಜನೆಯಡಿ ನೋಂದಣಿ ಮಾಡಿಕೊಳ್ಳುವ ವಿಧಾನ, ಕ್ಲೇಮ್ ಪ್ರಕ್ರಿಯೆ, ವಿಮೆಯ ಬಗ್ಗೆ ಯಾವುದೇ ಕುಂದುಕೊರತೆ ನಿವಾರಣೆ ಹಾಗೂ ಇನ್ನಿತರ ಮಾಹಿತಿಗಳನ್ನು ರೈತರ ತರಬೇತಿಗಾಗಿಯೇ ಆಯೋಜಿಸಿರುವ ಫಸಲ್ ಬಿಮಾ ಪಾಠಶಾಲೆಯಲ್ಲಿ ಪಡೆದುಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ 1800 180 1551 ಸಂಖ್ಯೆಗೆ ಕರೆ ಮಾಡಿ. ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಕೃಷಿ ರಂಗದಲ್ಲಿ ಈಗ ಕೇಳಿ, ಕುಷ್ಟಗಿಯ ಬಸಪ್ಪ, ದ್ಯಾಮಣ್ಣ, ಜೋಗಮ್ಮ, ನಾಗರತ್ನ ಮತ್ತು ಲಿಂಗರಾಜ್ ಅವರಿಂದ ಚೌಡಕಿ ಪದಗಳನ್ನ. ಸಂಸ್ಕಾರ ಸಾಕ ಹೊರ